खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತರಿಗೆ ಸಲಹೆಗಳು. ವಿಷಯ ಕಳೆ ಅವಶೇಷಗಳ ಸುಸ್ಥಿರ ನಿರ್ವಹಣೆ. ಬೆಳೆ ಅವಶೇಷಗಳ ಸುಸ್ಥಿರ ನಿರ್ವಹಣೆಯ ಕ್ರಮಗಳು. ಬೆಳೆ ಅವಶೇಷಗಳ ನಿರ್ವಹಣೆಯ ತಂತ್ರ ಮುಖ್ಯವಾಗಿ ಸ್ಥಳೀಯ ಪರಿಸ್ಥಿತಿಯನ್ನು ಆಧರಿಸಿರಬೇಕು ಹಾಗೂ ರೈತರಲ್ಲಿ ಪರಿಸರದ ಕಾಳಜಿ ಮತ್ತು ಮಣ್ಣಿನ ಸಾವಯವ ಇಂಗಾಲದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವಾಗಬೇಕು. ಈ ನಿಟ್ಟಿನಲ್ಲಿ ಬೆಳೆ ಅವಶೇಷಗಳನ್ನು ಜಮೀನಿನ ಒಳಗೆ ಮತ್ತು ಹೊರಗೆ ಕೆಲವೊಂದು ಪದ್ಧತಿಗಳಿಂದ ಪರಿಣಾಮಕಾರಿಯಾಗಿ ಮಾಡಬಹುದು. ಸಾಂಪ್ರದಾಯಿಕವಾಗಿ ಭಾರತದಲ್ಲಿ ಗೋಧಿ ಮತ್ತು ಭತ್ತದ ಒಣಹುಲ್ಲು ನಂತರ ಬೆಳೆ ಅವಶೇಷಗಳನ್ನು ಪಶು ಆಹಾರವಾಗಿ ಅಥವಾ ಕೆಲವು ಆಹಾರಗಳೊಂದಿಗೆ ಪೂರಕವಾಗಿ ಬಳಸಬಹುದು. ಜಾನುವಾರುಗಳು ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ನೀಗಿಸಲು ಬೆಳೆ ಉಳಿಕೆಯನ್ನು ಯೂರಿಯಾ ಮತ್ತು ಕಾಕಂಬಿಯೊಂದಿಗೆ ಸಂಸ್ಕರಿಸಿ ಪೌಷ್ಟೀಕರಿಸಿ ಹಸಿರು ಮೇವಿನೊಂದಿಗೆ ಬಳಕೆ ಮಾಡಬಹುದು. ಭತ್ತ ಗೋಧಿ ಹುಲ್ಲನ್ನು ಅಣಬೆ ಬೇಸಾಯದಲ್ಲಿ ಕಚ್ಚಾ ವಸ್ತುವಾಗಿ ಬಳಕೆ ಮಾಡಬಹುದು. ಇನ್ನು ಬೆಳೆ ಅವಶೇಷಗಳನ್ನು ಮಣ್ಣಿನಲ್ಲಿ ಸೇರಿಸುವುದರಿಂದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿ ಮರುಬಳಕೆ ಮಾಡಬಹುದಾಗಿದೆ. ಇದು ಪೋಷಕಾಂಶಗಳ ತಾತ್ಕಾಲಿಕ ನಿಶ್ಚಲತೆಗೆ ಕಾರಣವಾದರೂ ಅವಶೇಷದ ಸಂಯೋಜನೆಯ ಸಮಯದಲ್ಲಿ ಹೆಚ್ಚಿನ ಸಿಎನ್ ಅನುಪಾತವನ್ನು ಸರಿದೂಗಿಸಲು ಹೆಚ್ಚುವರಿ ಸಾರಜನಕದ ಗೊಬ್ಬರವನ್ನು ಸೇರಿಸಬೇಕು. ಪೈರೋಲೈಸಿಸ್ ತಂತ್ರಜ್ಞಾನದ ಮೂಲಕ ಬೆಳೆ ಅವಶೇಷಗಳನ್ನು ಬಳಕೆ ಮಾಡಿ ಇಂಧನವನ್ನಾಗಿ ಉಪಯೋಗಿಸಬಹುದು. ಡೀಸೆಲ್ಗೆ ಹೋಲಿಸಿದರೆ ಇದು ಸುಮಾರು 55% ತಾಪದ ಮೌಲ್ಯವನ್ನು ಹೊಂದಿದೆ. ಇದನ್ನ ಪೆಟ್ರೋಲಿಯಂನಂತೆ ಸಂಗ್ರಹಿಸಬಹುದು, ಪಂಪ್ ಮಾಡಬಹುದು ಮತ್ತು ಸಾಗಿಸಬಹುದು. ಚಳಿಗಾಲದ ಸಮಯದಲ್ಲಿ ಭತ್ತದ ಒಣಹುಲ್ಲನ್ನು ದನದ ಕೊಟ್ಟಿಗೆಯಲ್ಲಿ ಹಾಸಿಗೆಯಾಗಿ ಬಳಕೆ ಮಾಡಬಹುದು. ನಂತರ ಸೆಗಣಿ ಹೊಂಡಗಳಲ್ಲಿ ರಾಶಿ ಮಾಡಿ ಗೊಬ್ಬರವನ್ನಾಗಿ ಪರಿವರ್ತಿಸಬಹುದು. ಮಣ್ಣಿನ ಸವೆತವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲು ಹಾಗೂ ಮಣ್ಣಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳಲು, ತೇವಾಂಶ ಆವಿಯಾಗದಂತೆ ನೋಡಿಕೊಳ್ಳಲು ಮಣ್ಣಿನ ಮೇಲ್ಮೈಯಲ್ಲಿ ಸಾಕಷ್ಟು ಸಸ್ಯಾವಶೇಷಗಳನ್ನು ಬಳಕೆ ಮಾಡಬಹುದು. ಬೆಳೆ ಅವಶೇಷಗಳನ್ನು ಏಕಾಂಗಿಯಾಗಿ ಅಥವಾ ಜಾನುವಾರುಗಳ ಸೆಗಣಿಯ ಜೊತೆ ಮಿಶ್ರಣ ಮಾಡಿ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸಿ ನಂತರ ಮಣ್ಣಿನಲ್ಲಿ ಹಾಕಬಹುದು. ಬೆಳೆ ಅವಶೇಷಗಳ ಸುಸ್ಥಿರ ನಿರ್ವಹಣೆ ಈ ಕುರಿತು ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಅಯ್ಯೋ ಪಂಡೋರು ಮಾಡದ್ರ ಮುಂದೆ ಕೇಳಿ ಗಿಣಿರಾಮನ ಹಾಡು. ಮುನ್ನೂರು ರದಲ್ಲಿ ನೂರ ಗಿಳಿಯೇ ಬಂದೋ ಬಂದರ ಮರಿಗೆ ಕೊಡುವರಕ್ಕೆ ಬಡಿದೋ ರಾಮೋ ಲಾರಿ ಕುತಗೋಳಿ ಮರ ತುಂಬೋ ಕುಲರ ಮರಕ್ಕೆ ಬಡಿದೋ ರಾಮೋ ಲಾರಿ ಕುತಗೋಳಿ ಮರ ತುಂಬೋ ಕುತಗೋಳಿ ಮರತುಂಬ ಗಿಳಿಯೂ ರಾಮೋ ಏನಂದೇ ಚುಕಣ ನುಡಿದವೋಳಿ ಮರತುಂಬ ಗಿಳಿಯೂ ರಾಮೋ ಏನಂದೇ ಚುಕಣ ನುಡಿದವೋ ಕೊಡನು ಎಲ್ಲೆಲ್ಲಿಗೆ ಪರಿಮಾಳೋ ಮೇನಿನ ಗೋಪ್ಯರಿಗೆ ಪರಿಮಳೋ ಪರಿಮಳೋನ ಗೋಪ್ಯರಿಗೆ ಪರಿಮಳ ಕೊಂಡೇ ನುವೋ ಕೆಳಗಿನ ಗೋಪ್ಯರಿಗೆ ಪರಿಮಳೋನ ಗೋಪ್ಯರಿಗೆ ಪರಿಮಳ ಕೊಂಡೇ ನುವೋ ಕೆಳಗಿನ ಗೋಪ್ಯರಿಗೆ ಪರಿಮಳೋ ಗೋಪ್ಯರಿಗೆ ಪರಿಮಳ ಕೊಂಡೇ ನುವೋ ಕೆಳಗಿನ ಗೋಪ್ಯರೇ ನಡಿದಾರು ಕೆಳಗಿನ ಗೋಪ್ಯರೇ ಪರಿಮಳ ಕೊಂಡೇ ನುವೋ ಕೆಳಗಿನ ಗೋಪ್ಯರೇ ಕೊಯ್ಯಿಂದರು ಕೆಳಗಿನ ಗೋಪ್ಯರು ಗೊಂಡೇ ನಿತ್ತಲಗೆ ನಡೆದ ಗೊಂಡೇ ನೂವೆಲ್ಲ ಕೆಳಗಿನ ಗೋಪ್ಯರೆ ಕೊಂಡೇ ನಿತ್ತಲಗೆ ವದೋ ಕೆಳಗಿನ ಗೋಪ್ಯರೆ ಕೊಯ್ಯುವರೋ ಕೊಂಡೇ ನೂವಲ್ಲ ಎಕಡೆ ಕೊಯ್ಯುವರೋ ಬಣದ ಜೋಳು ಮಾಡಿನ ತೆನೆಗೆ ಬಂದ್ರು ಮಾಡಿನ ತೆನೆ ಮೇಲೆ ಲಿರೋ ಚಿರೋ ಮಾಡೇನು ಕೊದೆ ಮಾಡಿನ ತೆನೆಗೆ ಬಂದು ಮಾಡಿನ ತೆನೆ ಮೇಲೆ ಲಿರೋ ಚಿರೋ ಬಾಳೆ ಒಂದು ಬನ್ಕೆ ನಡೆದರು ಗೋಪಿಯವರು ಬಾರಿಕದಲೆ ಬಳಿ ಹೋದಿಲ್ಲಿರ್ದೆ ಬಂದರ ಗೋಪಿಯೋರೇ ಕಾಲಂದೇ ನನಕೆ ನೆನೆದಾರೋ ಹೋದಿಲ್ಲಿರ್ದೆ ಬಂದರ ಗೋಪಿಯೋರೇ ಕಾಲಂದೇ ಕಣಕ್ಕೆ ನೆನೆದರು ಕಲಂದೆ ನನಕೆ ನೆನೆದರ ಗೋಪಿಯವರೇ ಕಯಂದೇ ನನಕೆ ನೆನೆದರು ಕಲಂದೆ ನನಕೆ ನೆನೆದರ ಗೋಪಿಯವರು ಕಯಂದೇ ನನಕೆ ನೆನೆದರು ನೆನದರ ಗೋಪಿಯೋರೇ ಮಾಡಿನ ತೆನೆ ಮೇಲಿರೋ ಚಿರೋ ನೆನದರ ಗೋಪಿಯೋರು.